29.5 mm ಮಳೆ ಆಗಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 19ನೇ ತಾರೀಕು 20%, ಶುಕ್ರವಾರ 20ನೇ ತಾರೀಕು 30%, ಶನಿವಾರ 21ನೇ ತಾರೀಕು 65%, ರವಿವಾರ 22ರಿಂದ ಮಂಗಳವಾರ 24ರ ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಒಟ್ಟು 29.2 mm ಮಳೆ ಆಗಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 25%, ಗುರುವಾರ 19ನೇ ತಾರೀಕು 35%, ಶುಕ್ರವಾರ 20ನೇ ತಾರೀಕು 55%, ಶನಿವಾರ 21ನೇ ತಾರೀಕು 80%, ರವಿವಾರ 22ರಿಂದ ಮಂಗಳವಾರ 24ರ ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 43.8 mm ಮಳೆ ಆಗಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 18ರಿಂದ ಶುಕ್ರವಾರ 20ರ ತನಕ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 30%, ಶನಿವಾರ 21ನೇ ತಾರೀಕು 60%, ರವಿವಾರ 22ನೇ ತಾರೀಕು 80%, ಸೋಮವಾರ ಮತ್ತು ಮಂಗಳವಾರ 23 ಮತ್ತು 24 ಈ ಎರಡು ದಿವಸ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 33.8 mm ಮಳೆ ಆಗಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 18, ಗುರುವಾರ 19 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 10%, ಶುಕ್ರವಾರ 20ನೇ ತಾರೀಕು 30%, ಶನಿವಾರ 21ನೇ ತಾರೀಕು 70%, ರವಿವಾರ 22ರಿಂದ ಮಂಗಳವಾರ 24ರ ತನಕ 3 ದಿನಗಳವರೆಗೆ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 19.6 mm ಮಳೆ ಆಗಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 15%, ಗುರುವಾರ 19ನೇ ತಾರೀಕು 30%, ಶುಕ್ರವಾರ 20ನೇ ತಾರೀಕು 35%, ಶನಿವಾರ 21ನೇ ತಾರೀಕು 50%, ರವಿವಾರ 27ರಿಂದ ಮಂಗಳವಾರ 24ರ ತನಕ 3 ದಿನಗಳವರೆಗೆ ಶೇಕಡ 85% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 20 mm ಮಳೆ ನಾವು ಪಡೆಯಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 18, ಗುರುವಾರ 19 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 25%, ಶುಕ್ರವಾರ 20ನೇ ತಾರೀಕು 35%, ಶನಿವಾರ 21ನೇ ತಾರೀಕು 60%, ರವಿವಾರ 27ರಿಂದ ಮಂಗಳವಾರ 24ರ ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 36.6 mm ಮಳೆ ಬರಬಹುದಾಗಿದ ಅನ್ನುವಂತಹ ಸೂಚನೆ ಅದ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 18, ಗುರುವಾರ 19 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 10%, ಶುಕ್ರವಾರ 20ನೇ ತಾರೀಕು 40%, ಶನಿವಾರ 21ನೇ ತಾರೀಕು 85%, ರವಿವಾರ 27ರಿಂದ ಮಂಗಳವಾರ 24ರ ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 41.7 mm ಮಳೆ ನಿರೀಕ್ಷೆ ಮಾಡಬಹುದು. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 19ನೇ ತಾರೀಕು 20%, ಶುಕ್ರವಾರ 20ನೇ ತಾರೀಕು 50%, ಶನಿವಾರ 21ರಿಂದ ಮಂಗಳವಾರ 24ರ ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಜಹೀರಾಬಾದ್ ತಾಲೂಕಿನೊಳಗ ಒಟ್ಟು ಒಂದು ವಾರದ ಅವಧಿಯೊಳಗ 29 mm ಮಳೆ ನಿರೀಕ್ಷೆ ಮಾಡಬಹುದಾಗಿದೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳನ್ನು ನಾವು ನೋಡಿದ್ವಿ. ಒಟ್ಟಾರೆಯಾಗಿ ಹೇಳುದಾಯ್ತಪ್ಪ ಅಂತಂದ್ರೆ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಬರುವ ವಾರ ಮಿಶ್ರ ವಾತಾವರಣ ಇರುತ್ತದೆ. ಮೊದಲಿನ 3 ದಿನಗಳು ಬಹುತೇಕ ಒಣ ವಾತಾವರಣ ಇರುತ್ತದೆ, ಮೋಡಗಳು ಕಾಣಿಸಿಕೊಳ್ತಾವ ಮತ್ತು ಅಲ್ಲಲ್ಲಿ ತುಂತುರು ಮಳೆ ಆಗಬಹುದು. ಇನ್ನ ಶನಿವಾರ 21ರಿಂದ ಮಂಗಳವಾರ 24ರ ತನಕ ವಾತಾವರಣ ಬದಲಾವಣೆ ಆಗುತ್ತದೆ. ಈ ಅವಧಿಯೊಳಗೆ ನಾವು ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ, ಇದನ್ನ ಗಮನಿಸಬೇಕು. ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ ನಾವು ನೋಡಬಹುದಾಗಿದೆ. ಮತ್ತ ಈ ಅವಧಿಯೊಳಗೆ ನಮಗೆ ಬೇಕಾದಷ್ಟು ಅಂದ್ರೆ ಕೃಷಿಗೆ ಎಷ್ಟು ಅನುಕೂಲಕರವಾದಂತಹ ಮಳೆಯ ಪ್ರಮಾಣ ಬೇಕು ಅಷ್ಟು ಈ ಸಮಯದೊಳಗೆ ನಾವು ಪಡೆಯಬಹುದು ಅನ್ನುವಂತಹ ಸೂಚನೆ ಕೂಡ ಅದ. ಬಹುಶಃ ಯಾರಿಗೆ ಮಳೆ ಬೇಕಾಗಿದೆ ಅವರಿಗೆ ಮಳೆ ಸಿಗ್ತದೆ, ಯಾರಿಗೆ ಬಿಸಿಲು ಹೊರಪು ಬೇಕಾಗಿದೆ ಅವರಿಗೂ ಕೂಡ ಈ ವಾರದೊಳಗ ನ್ಯಾಯ ಸಿಗಬಹುದು ಅನ್ನುವಂತಹ ಸೂಚನೆ ಅದ. ಈಗಾಗಲೇ ತಾವು ಅನ್ಕೊಂಡಂಗೆ ಕಳೆದ ವಾರ ನಾವು ನೋಡಿದ್ವಿ. ಈ ಸಲ ಮಳೆಯ ಪ್ರಮಾಣದೊಳಗ ವಿಜಯಪುರ ಜಿಲ್ಲೆಗೆ ಮೊದಲೇ ಸ್ಥಾನ ಹೋಗ್ತದೆ, 43.8 mm ಮೊದಲೇ ನಂಬರ್. ಎರಡನೇ ನಂಬರ್ ಕಲಬುರಗಿ ಜಿಲ್ಲೆಗೆ 42 mm

ಕೈದಿದೆ ತಾಯಿ ಮೈಲಾರೆ ಎಂದೆಲ್ಲ